بسم الله الرحمن الرحيم. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدا عبده ورسوله. ألا وإن أصدق الحديث كتاب الله، وخير الهدي هدي محمد صلى الله عليه وسلم، وإن شر الأمور محدثاتها، وإن كل محدثة بدعة، وكل بدعة ضلالة، وكل ضلالة في النار، وبعد. الإمام المبجل المجدد شيخ الإسلام ابن تيمية رحمه الله ليوبي كتر كما به قوائد مي فوتوغي ما غد ديومغ كوريغا كتر كمغ مي موضوغا تفصيل كوروي بيان كوروم ميداني غينا نكتاتك ام هاداري ورون وفقكم الله ಕಲಾಂಗೆ ಜಲ್ಲ ವಾಲಾಯ ಕುತ್ತೋಮುಗೆ ಮಗನ್ ಅಳಮೆನ್ನ ಮಗುದ ಕವಾನ್ ದೇ ಮೀಗೆ ಕುರಿಗೆ ತಿಂಗ್ ಕುಲಾಹುಗ ಬಯಾಂ ಬೆಜ್ಜೆ ಕೆತ್ತರಿ ಕಮಾಯ ಗುಳೆ ಗೊತೊಂ ಫಣರ ನುಕ್ತಾಯೆ ಮಿ ಫಣರ ನುಕ್ತಾಗ ದಿಕ್ರು ವೆಫಾವ ಎಂ ಮೆಹಾ ಕಂತ ತಕಕಿ ಮುಸ್ಲಿಂ ಅಳಾಯ ಕೆತ್ತರಿ ಕಂ ಇಸ್ಲಾಂ ದೀನುಗೆ ಎಂ ಮೆಹಾ ಜವಾನಿಬ್ ತಕೆಗ್ಗ ಎಮ್ಮೆಹ ಬಾಬು ತಕೆಗ್ಗ ಲಾಮೆಹಿ ಗುಳಿಫಾವೆ ವಕಿ ನುವಾ ಮಿಂವರಂ ಅಳಾಯ ಬಯಾಂಬೆಗೆನ್ ದಾಕ ವುಮಾಯಕು ಅಸಬುರ್ ಕೆತ್ತರಿ ಕಮಾಯ ಬೆಹೆ ಗೊತೊಂ ನುವತ ಕೆತ್ತರಿ ಕಮಕಿ ಎಯ್ ಅಲ್ಲಾಹು ಜಲ್ಲ ವಾಲ ಮಿ ಇಸ್ಲಾಮಿ ಶರೋಗ ಅದಿ ಎಕಲಾಂಗೆ ಜಾತ್ಫುಳ ಕಿಹಾಮೆ ಲೋಬು ಓಡಿಗನ್ನವ ರುಸ್ವಾ ಓಡಿಗನ್ನವ ಎಕಲಾಂಗೆ ಅಳುತಕುನ್ನ ಲವ್ವಾವ ಫಾವ ಕುಂಫದ ಅಳುಕಮೆ ಕಂ ದಣ್ಣನ್ ಜೆಹೆ ಮಿ ಅಳುಕಂ ಕೀರ್ತ್ ಗುರುವಾನುಗ ವಾರ್ದು ವೆಫಾವೆ ಸಬ್ರುನ್ ಜಮೀಲ್ ರಿವತಿ ಕೆತ್ತರಿಕಂ ಸಬ್ರುನ್ ಜಮೀಲ್ ಮಿ ಮಾಣಾಗ ನುವತ ಮಿಗೊತುಗ ದಿಕುರು ವೆಫಾವೆ ರಿವತಿ ವೆಗೆಂವ ಕೆಕ್ಕುರುಂ ಸೌಬಕಿ ನಮಾದಕೀವೆಸ್ ರಿವತಿ ವೆಗೆಂವ ನಮಾದೆ ಗೊತುಗ ಹದಂಜೆಹೆ ರೋದೆ ಕೀವೆಸ್ ರಿವತಿ ವೆಗೆಂವ ರೋದೆ ಗೊತುಗ ಹದಂಜೆಹೆ ಫದೈಂ ಸಬುರ್ ಮಿ ಕೆತ್ತರಿ ಕನ್ವತ ಮಿ ಕೆತ್ತರಿವೊಂ ಮಿ ಕೆತ್ತರಿವು ಮಕೀವೆಸ್ ರಿವತಿ ವೆಗೆಂವ ಕೆತ್ತರಿ ಗೊತೆ ಕತ್ತರಿ ಕಮೆ ಗೊತುಗ ಹದಂಜೆಹೆ ಮಿರೆಗೆ ಫಿಲಾವಳುಗೆ ಎಮ್ಮೆ ಫುರ್ತಮ ನುಕ್ತಾ ಏಯ್ ಮಿ ಫೊತುಗೆ ಶರಹಾಗ ಬಯಾಂ ಕುರವೆ ಸೋಳವನ ನುಕ್ತ ನುಕ್ತಾಯಕಿ ಮಾ ಹುವ ಸಬ್ರುಲ್ ಜಮೀಲ್ ರಿವತಿ ವೆಗೆಂವ ಕೆತ್ತರಿ ಕಮಕಿ ಕೊಬಾತೋಯೆ ಸೌಬಕಿ ಮಿಫದ ಕೆತ್ತರಿ ಕಮಗ ಆಹಾರ್ಮೆ ವೊಂ ಗಾಯಮೆ ತಿಬೆನ್ ಜೆಹೆ ರಿವತಿ ವೆಗೆಂವ ಕೆತ್ತರಿ ಕಮಕಿ ಕೊಬಾತೋಯೆ ಅಲ್ಲಾಹು ಅಜ್ಜ ವಜಲ್ಲ ಕೀರ್ತ್ ಗುರುವಾನುಗ ದಿಕ್ರು ಕುರೆವ್ವಿ ವಜಾವು ಅಲ ಕಮೀಸಿಹಿ ಬಿದಮಿನ್ ಕದೀಬ್ ಅದಿ ಎಬಾಮೀಹುಂ ಯೂಸುಫ್ ಅಲಹಿ ಸಲಾಂಗೆ ಗಮೀಸ್ ಕೊಳಾಗೆನ್ ದೊಗು ಲೇಂಗ್ ಏಗ ಉಂಗುಳಾಗೆನ್ ಗೆನಾಯೆ ಬಲ್ ಕಾಲ ಬಲ್ ಸೌವಲತ್ ಲಹುಂ ಅಂಫುಸು ಕಾಲ ಬಲ್ ಸೌವಲತ್ ಲಕುಂ ಅಂಫುಸುಕುಂ ಅಮ್ರ ಯೌಕೂಬ್ ಅಲಹಿ ಸಲಾಂ ಎಬಾಮಿ ಹುಣ್ಣ ದೆನ್ನೆವಿ ಎಹನಕು ನೆನ್ನೂಣೆ ತ್ಯಬಾಮೀಹುಂ ಅಮಿಲ್ಲ ನಫ್ಸ್ತನ್ ನುಬಾ ಕಮೆ ಕುರ್ಮ ತ್ಯಬಾಮೀಹುಣ್ಣ ತಂದಿನಿಯೇ فصبر جميل والله المستعان على ما تصفون فصبر جميل والله المستعان على ما تصفون تيمان نبيا ينوتي ريبتي بيجن با كيكورمي تيبا ميهو سيفوكو بنا اتشجي مچا كيكورموغا اهي دبا فراتكي الله جل وعلا بمايكو يعقوب عليه السلام ಎ ಕುರಿಮತಿ ವಡಾಗೆನ್ನೆವಿ ಬೊಡುವೆಗೆಂಬ ಹಿತಾಮ ಬೆರಿ ಮೊಳಿಬೆರಿ Hadi ey. Amille darikalum. Emme lobi fulva darikalum. Yusuf aleyhisselam. Eba mi hunge ammati. Mi fadeyin kantam medveri diyomun. Yaqub aleyhisselam ge basfulu kamga vani. Mi fadeyin. Ey. Fa sabrun jamil. Riveti vegemba kekkurme. Timanne ngoti. Wallahul musta'an ala ma tasifun. Buma ekiga. Mi ayetuga ketteri kan zikurwe fa mi wani sabrun jamil. Riveti vegemba ketteri kam gotuge. Buma eku. Muslim emmeha fardun. Akhuna ukhtunne. Dannan jehe. E dati dandiwalai. Musibatai. Imtihanai. Adi. Venai. Kekulumuge. Mahalluga. E ketteriwa ketterivum vaan jehe. Sabrun jamila. Riveti vegemba ketteri kamaka. Ilmu gahul verin vidale fawani. Sabrun jamil. Riveti vegemba ketteri kamaki. Ey. As-sabru bi ghairi shakwa. Shakwa kurme gotuga nuwa ketteri kame. Shakwa ufulme nuwa ketteri kame. Shakwa nufula ketteri kame. Ey sabrun jamila kiye. Ea ekiga. Miyayetuga bayan vegem miwa sabrun jamil. E sabur kurev bi sifa bayan kurev fa mi vani. Hama ea eku Allahu Jalla wala. E nabiyya aleyhi salatu wassalam ketteri vada genne vikan riveti vegem ba ketteri kamegge. Ea eku Yaqub aleyhi salam ketteri vada genne vi kihina kunkan bayan kurevva. Allahu tabaraka wa taala Kur'anuga basvehi kurevvi. Qala innama ashku wa bathi wa huzni ila Allah. وأعلم من الله ما لا تعلمون يعقوب عليه السلام ودالبي تمانج موليبيري كماي مولياي هتا ماج شكوى دنوا كان كشوري هميكاني الله شيء إنما أشكو بثي وحزني إلى الله تمانج مولياي هتا ماج شكوى دنوا كان كشوري هميكاني الله وعالم من الله ما لا تعلمون أديت يبا ميهن نيجي كانتتك الله جه حضرتهم تمنى يا إيجي ودا جنة وعي بما يكيجا إكلان جه عز وجل مماني صفة كربافة يعقوب عليه السلام إكرمت ودا جن نبي داتي ودغو دادي والوغا كتري ودا جنة فواني صبر جميل ريبتي بجنبا كتري كم جه غوتوغاكا ya eku eketteri kamuga Yaqub alayhi salam wani moliyai hiddati kamai moliveri kamai tatikan e hitamaage shakwa Allahu jalla wa ala hadrata dannawafa qala inna ma ashku bathi wa huzni ila Allah wamun mi sabrun jamila kiye ribeti begemba ketteri kamaki mi ehma ayatuga mi wani Allahu jalla wala ya shakwa kuttan kofa. Allahu jalla wala ya shakwa danna wafa. Allahu jalla wala ya shakwa denna umay. E dima vefawa, kurimati vefawa. E dati halatuge shakwa Allahu jalla wala ya denna umaki ey sabrun jamilay fushu ara kamenno. Fushu ara kamenno. Iba ilah, mi ala ya miwani dati halata kurimati vefa. Iba ilah, mi ala miwani ಧರಣಿಗೆ ದಂತುರೇಗ ಜಹಿಫ ಅಲ್ಲಾಹು ಜಲ್ಲ ವಾಲ ಮಿ ಅಳ ಮಿವಣಿ ಬಲಿ ಹಾಲ ತೆಗ್ಗ ಅಲ್ಲಾಹು ಜಲ್ಲ ವಾಲ ಮಿ ಅಳ ಮಿವಣಿ ಅಮ್ಮತೀಗ ನುಕೊಳದಂತೆ ಮಿಫದ ಶಕುವಾತ ಅಲ್ಲಾಹು ತಬಾರಕ ವತಾಲ ಎದ್ದೆನ್ನೋ ಮಕಿ ಎವ್ವಸ್ ಹಾಲೆಗ್ಗ ಸಬ್ರುನ್ ಜಮೀಲ ಫುಶು ಅರಾ ಕಮೆನ್ನು ಏನ ಶಕುವಾತಂ ಎನೂ ಗೊತ್ತಹುಗ ಉಫುಲ ಎ ಶಕುವಾತಂ ಎಹೆನ್ ಫರಾಯತ್ ತಕ ರದ್ದುಕೋ ಎ ಶಕುವಾತಂ ಉಫುಲ ನುರುಹುನ್ ತೆರಿ ಕಮಾಯಿ ದೆಕೊಳು ವೆರಿಕನ್ ದಕ್ಕ ಮಿ ಸಬ್ರುನ್ ಜಮೀಲಾ ಖಿಲಾಫ್ ವೆಗೆಂಬ ಹಾಲತೆ ಬುಮಾ ಎಕು ಅಲ್ಲಾಹ್ ಜಲ್ಲ ವಾಲಾಗೆ ನಬಿ ಬೇಕಲುನ್ನ ರಸೂಲ್ ಬೇಕಲು ಎ ಬೇಕಲುನ್ನ ಕುರಿಮತಿ ವಡಾ ಗೆನ್ನೆ ವಿಕಂತ ತಹುಗೆ ಶಕುವ ಅಲ್ಲಾಹ್ ಹದ್ರತಂ ಉಫುಲ್ಲೆವಿ ಎ ಕಲಾಂಗೆ ಕುತ್ತಂ ಕೊರೆವಿ ಎವ್ವೆಸ್ ಹಾಲೆಗೆ ಏಯ್ ಸಬ್ರುನ್ ಜಮೀಲಾಯಿ ರಿವೆತಿ ವೆಗೆಂಬ ಕೆತ್ತರಿ ಕಮಾ ಫುಶು ಅರಾ ಕಮೆ ಗೊತುಗೆ ನುವೆ ಬುಮಾ ಎಕೀಗ ಮಿ ಎ ಕಲಾಂಗೆ ಜಲ್ಲ ವಾಲ ಲೋಬೊಡಿ ಗಣ್ಣವ ಕೆತ್ತರಿ ಕಮಕಿ ಏಯ್ ಸಬ್ರುನ್ ಜಮೀಲುಗ ನುವತ ريفتي في جنبا كتري كاموغا كتري بومكية شرح كوربي ستارة وانا مسألة آدي اي حصول الكفارة في الابتلاء مرتبط بالصبر ألا يا كريمتي وا مولبري داتي هتاماجي ودغو داني والتهوغا ألا كتري بوم ألا كتري بوم ए केतरी कं ए मिवा मिंगडुं ए केतरी कमुगा गाय मुवा मिंगडुं अलायं ए केतरी मुगे सवाबुं कफारा ए गोतुगा वणि ए केतरी वुमुगे मिंगडुगे गोतुं अलायं ए कमुगा कफारा लिबिगें दनि एनागे फाफत फोहेवी एना हेव हालत बदलवे एना अल्लाह जल्ल वाला कुत्तम बुमाई गायवे एनायं ekamuga sawaba dharma libigen dani murtabitum bis sabr ketteri kama gulifawa minbaru ekamega ene ketteri kama gulifawa minbaru nafsa kurimatiwa imtihan taheki musiba etakaki ege ei alayang oi faafa tahuge kaffara ai mikan ekani ingunu kamuga vi namaves mikan ekani egejja kamuga vi namaves alaya oti ketterimu nafsa kurimati wa imtihanu takai musiba takai dati hitama veri dandiwal takaki alayang ena yang me fafata ko kafarai ena ge fafata ko kafarai kam ga ve e kamaku e kafarai gotuga wani sabur kurmai ku ge ena e sabur kurmai ku ge buma eku kitam mi hunna mi fursatu libi ಮಿ ದೊರು ಹುಳುವಿ ಏನಾಗೆ ಫಾಫತಕ ಕಫಾರ ಎಗ್ಗೊತುಗಾವೆ ಮಿ ಫುರ್ಸತಾಯಿ ಮಿ ಬಾಬು ಮಿ ದೊರು ಹುಳುವಿ ಏಕಮಕು ಏಗೆ ಮಹುರುಂ ಬೆಗೆಂದಣಿ ಕಿತಂ ಅಳು ಎ ಕೆತ್ತರಿ ಕಂ ಫಹನಳ ದಿಯುಮುಗ ಸಬಬು ಫಹನ ಅಳ ದಿಯುಮುಗ ಸಬಬು ಇಮಾಮ್ ಮುಸ್ಲಿಂ ಸಹಯೋಗ ರಿವಾ ಕುರೆವ್ವಿ ರಸೂಲುಲ್ಲಾಹಿ ಸಲ್ಲಲ್ಲಾಹ ಅಲೈ ವಸಲ್ಲಂ ಹದೀಫ್ಲು ಕುರೆವ್ವಿ ಅಜಬಲ್ಲಿ ಅಮ್ರಿಲ್ ಮೊಮಿನ್ ಮೋಮಿನ್ ಅಳಾಯ ಕುರಿಮತಿವ ಕಂತತ್ತಹಕಿ ಅಜಾಬು ಹೈರಾನ್ ಕುನರ್ಮಿ ಕಮಕೆ ಮೂಮಿನ್ ಅಳಾಯಾಯ್ ಕುರಿಮತಿವ ಬದ್ದಲುವ ಕಾಂತ ತಹಕಿ ಹಾರಾಂ ವೆ ಅಜಾಬ್ ಕೊರನ್ವಿ ಕಮಕೆ ಇನ್ನ ಅಮ್ರಹು ಕುಲ್ಲಹು ಖೈರ್ ಮೂಮಿನ್ ಅಳಾಯ ಕುರಿಮತಿವ ಎಮ್ಮೆಹ ಕಾಂತ ತಹಕಿ ಏನಾಯಂ ಹೇವೆ ಕಮಗಾಯ್ವೆ ಅಜಾಬೆನ್ನುವೇತ ಮೂಮಿನ್ ಅಳಾಯ ಕುರಿಮತಿವ ಎಮ್ಮೆಹ ಕಾಂತ ತಹಕಿ ಏನಾಯಂ ಒಯ್ ಹೆವೆ ಕಮಗಾಯ್ವೆ ವಲೈ ಸದಾಲಿ ಕಲಿ ಅಹದಿನ್ ಇಲ್ಲಲ್ ಮೂಮಿನ್ ಮೋಮಿನ್ ಅಳಾಯ ಮೆನುವಿ ಮಿಗೊತುಗೆ ಎನ್ನುವೆ ಮೋಮಿನ್ ಅಳಾಯ ಮೆನುವಿ ಮಿಗೊತುಗೆ ಎನ್ನುವೆ ಎಬಹಿ ಮಿ ಮೋಮಿನ್ ಅಳಗ್ಗೆ ಸೀಫ ಮಿ ಮೋಮಿನ್ ಅಳಗ್ಗೆ ಸೀಫ ಬುಮಾಯ ಕೀಗ ಮಿ ದರಜೆಯ ಮಿ ಶರಫ ಮಿ ಮಕಾಮ ಎರುಮ ಫುರಗಸ್ದೇನಿ ಕಾಕು ಮಿ ಮೋಮಿನ್ ಅಳಾಗೆ ಸಿಫೆ ಕೀಯ ಎಫ ಬಯಾಂ ಕುರೆವಿ ಇನ್ ಅಸಾಬತ್ ಹುಸರ್ರ ಏನಾಯಾಯ್ ತಣವಸ್ ಕಮಾಯ್ ತಿಯಾಗಿ ಕಮಾಯ್ ಉಫಲಾಯ್ ಹಿಂಹಮ ಜಹುಂ ಬದ್ದಲು ಕಫಿ ಕಮುಗ ವಾಣಮ ಪಶಕರ ಫಲಹು ಖೈರ್ ಏನ ಶುಕುರು ಎರಿವೆ ಪಕಾನ ಖೈರಲ್ಲ ಅದಿ ಏಯಿ ಏನಾಯಂ ಹೆವೆ ಕಮಗಾವೆಗೆಂದೆ ಏನ ಅಲ್ಲಾಹು ಜಲ್ಲವಾಲಾಯ ಶುಕುರು ಎರಿವೆ ಏನ ಅಲ್ಲಾಹ್ ಜಲ್ಲವಾಲಾಯ ಶುಕುರು ಎರಿವೆ ಪಕಾನ ಖೈರಲ್ಲ ಹಿಂದುಗೆ ಏಯ್ ಏನಾಯಂ ಐ ಹೆವೆ ಕಮಗಾವೆಗೆಂದೆ ಮೀಗೆ ಕುರಿಗೆ ಫಿಲಾವಳುಗ ಬಯಾಂ ಕೊಫಾವಾಣೆ ಏನಾಯ ಕುರಿಮತಿವ ನಿಯಮತಾಯಿ ತನವಸ್ಕಮಾಯ್ ತಿಯಾಗಿ ದಣಿವಳು ತಹುಗ ಅಲ್ಲಾಹ್ ಜಲ್ಲ ವಾಲ ಶುಕುರ್ ರಿಮಕಿ ಕೊಬಾಕ ಮೀಗ ಕುರಿಗ ಫಿಲಾವಳುಗ ಬಯಾಂಕ ಫಾವಾಣೆ ಇನ್ಸಾನ ಕಾಯಿ ದತಿ ಉದಗು ತದುಮಡು ಕಮಾಯಿ ಬಲಿಮಡು ಕಮಾಯಿ ವೇಣುಗ ಹಾಲುಗ ಅಲ್ಲಾಹ್ ಜಲ್ಲ ವಾಲ ಶುಕುರ್ ರಿವಾನ್ ಜೆಹೇಕ ಅಜಾಬೆ ವೇಣುಗ ಹಾಲತುಗ ದತಿ ಹಾಲತುಗ ತದುಮಡು ಕಮುಗ ಬಲಿಮಡು ಕಮುಗ ಕೀನ ಶುಕುರ್ ರಿವಾನಿ ಏಗೆ ತಫ್ಸೀಲ್ ಮೀ ಕುರಿಗ ಬಯಾಂ ವೆಜ್ಜೆ ಹದೀಸ್ಗ ಬಯಾಂ ಬೆಗೆ ಮಿವಣಿ ಮೋಮಿನ್ ಅಳಾಯ ಏನ ತನವಸ್ತಿಯಾಗಿ ಉಫಾವೆರಿ ಹಿಂಗಮಜೆ ಹಾಲತ ಬದಲುಕೊ ಏನ ಅಲ್ಲಾಹು ಜಲ್ಲವಾಲ ಶುಕುರರಿವೆ ಫಕಾನ ಖೈರಲ್ಲ ಫೈದು ಹೇಗ್ ಗೊತ್ತುಗ ಏನೆ ಯಾಕ ವೆಗೆಂದೆ ವೈನ್ ಅಸಾಬತು ದರ್ರಾ ಏನಾಯಾಯ್ ದತಿ ಹಾಲತೆ ಬಲಿ ಹಾಲತೆ ತದುಮಡು ಕಮೆ ಬಲಿಮಡು ಕಮೆ ವೇಣುಗ ಹಾಲೆ ಕುರಿಮತಿವೆ ಕೀನಂಗೇನ ಅಮಲು ಕುರಣಿ ಫ ಸಬರ್ ಫ ಏನ ಕೆತ್ತರಿವೆ ಏನ ಕೆತ್ತರಿವೆ فكان خيرا له ايه دو ايه كم بيجن داني ايه ناين هيبك كم جاي فهيدات داني ولاي مولي بيري كماي مايوس جي حالتاي بلي مارو كماي وينو جي حالتوغا مؤمن على মিহালতুগে এনা আল্লাহ জাল্লাওয়ালা এনায় এ কুরমত কুরে বিকান্ত তাহুগা কেত্তেরি বানি কঙ্কাহলে কেত্তেরি কামে কুরিগে নুক্তাগে বায়াম বেজে সবরন জামিল রিবেতি বেগেন বা কেত্তেরি কামে কোন কেত্তেরি বে ফহে এহিদু এনায় বেগেন দানি এনাগে নফসুগই ফাফতাক কাফারায় গতুগে নফসুগা ওয়া ফাফতাক ওয়া কাফারায় গতুগে বুমা একিগা মুমিন আলা এনা ಮೊಳಿಬೆರಿವೆ ಮಾಯೂಸ್ವೆ ನಾವು ಮೀದುವೆ ಏನ ಗೊಂಹುಸ್ವೆ ಉಳಗೆ ನುವಾಣೆ ಕೀವೆಗಿ ಮೋಮಿನ್ ಅಳಾಯಂ ಅಲ್ಲಾಹ್ ಜಲ್ಲ ವಾಲ ಲೋಬೊಡಿಗೆನ್ನವಿ ಫೈ ಏನಾಯ ತಹಮ್ಮಲು ಕುರ್ಮ ಕೂಡ ಹಿದುಕೊಳಕ ಅನ್ನುವತ ಕೂಡ ಮುದ್ದತಕ ಕುರಿಮತ್ ಕುರೆವಿ ಬಲಿಯೆ ತದುಮಡು ಕಮೆ ದಾತಿ ಹಾಲತೆ ಕೂಡ ಮುದ್ದತಕ ಏಗ ಸೋಬುಂ ಏಗ ಫುರಗ ಹುಗಂ ಹಿಕ್ಮತಕಿ ಕೊಬಾಹೆ ಏನಾಗೆ ಫಾಫತಂ ಎಕಲಾಂಗೆ ಕುಸ್ತವಾಣ ಮಗೆಂ ಏನಾಯ ದೆಕ್ಕೆವಿ ಈ ಕಲಾಂಗೆ ಲೋಬೊಡಿಗೆನ್ನವು ಹಾಸಿಲುವೆಗೆನ್ ದಿಯ ಬೈ ಇಲ್ಮು ಗಹುಲು ವೆರಿಂ ಮಿ ಮೌದೂಗ ವಿದಾಳು ಫಾವೆ ಅಲ್ ಮುಸೀಬ ಇದ ಕಾರನಹು ಸಬುರ್ ಮುಸೀಬಾತಾಯ್ ಏನ ಬದ್ದಲು ಕುರಿ ಕೆತ್ತರಿ ಕಮಾಯ ಕೀಗ ಏಕೆ ಗರೀನಾಯ ಗೊತ್ತುಗ ಬಾವೆರಿಯಾ ಗೊತ್ತುಗ ಏ ಮಾಮಲ ಕುರಿ ಕಿಹಿನಕು ಮುಸೀಬಾತುಗ ಏನ ಏ ಮುಸೀಬಾತ ಬದ್ದಲು ಕುರಿ ಏಗೆ ಬಾವೆರಿಯ ಗೊತ್ತುಗ ಹೆದಿ ಕೆತ್ತರಿ ಕಮೆ ಹಸಲ ತಕ್ಫೀರ್ ವರಫ ದರಜಾತ್ ಎಹಿಂದು ತಕ್ಫೀರ್ ಫಾಫತ ಫುಸ್ಸವಿಗೆಂದಿ ಹಾಸಿಲುವೆ ವರಫ ದರಜಾತ್ ಅದಿ ಇತುರು ಮತಿವೆರಿ ದರಜ ತಕಂ ಏನ ಉಫುಲಿಗೆಂದೆ ವಲಿಲ್ಲಾಹಿಲ್ ಹಮ್ದು ವಲ್ ಮಿನ್ನ ಮುಸೀಬಾತಾಯ ಬದ್ದಲು ಕುರಿ ಅಳಾಯ ಬದ್ದಲು ಕುರಿ ಅಳಾ ಎ ಮುಸೀಬಾತಾಯ ಬದ್ದಲು ಕುರಿ ಕೆತ್ತರಿ ಕಮ್ಗೆ ಹಾಲುಗ ಕೆತ್ತರಿ ಉಮುಗೆ ಎಗೊತುಗೆ ಫೈ ಎಹಿದು ಹಾಸಿಲುವೆಗೆನ್ ದಣಿ ತಕ್ಫೀರ್ ಫಾಫ ತಕಂ ಕಫಾರ ಎಗ್ಗೊತುಗ ವರಫು ದರಜಾತ್ ಅದಿ ಅಲ್ಲಾಹ್ ಜಲ್ಲ ವಾಲ ಹದ್ರತುಗೆ ಏನ ದರಜ ಉಫುಲಿಗೆನ್ ದಿಯುಮುಗೆ ಬುಮಾ ಎಕು ಹಿದ್ದತಿ ದತಿ ಮಾಯೂಸ್ ಕುರುವ ವೇಂಗಳ ಬಲಿ ಮಡು ಕಮಗೆ ಹಾಲತ ಕುರಿಮತಿ ಫಾವ ಫರಾತೆ ಲಿಬಿಗಣ್ಣಂಬಿ ಉಫಾವಿರಿ ಕಮಗೆ ಖಬರ್ ಹಾಸಿಲ್ ಕುರಂಬಿ ಉಫಾವೆರಿ ಕಮ್ಗೆ ಹಬರ್ ಶಕ್ಕೆಬ್ಬಸ್ನೆ ಲಲು ಕಾರಣ ಹೊರಿಗೆನ್ ದಾಣೆ ಹಿತ ದತಿ ಕುರುವಾಣೆ ಸೋಬಕಿ ಮೀ ಅಮ್ಮತೀಗ ಕಂಟ್ರೋಲ್ ಕೊರವೆಂಗ ತಂತಣೆನ್ನು ಎ ಗುಣವಂತ ವೇಂಗ್ ಅಳಾಣೆ ಎಹೆನಸ್ ಎ ಶಕುವಾ ಉಫುಲುಮುಗೆ ಬದಲುಗ ಅಲ್ಲಾಹ್ ಜಲ್ಲವಾಲ ದೆನ್ನವು ಏಗ ಮುಮಲ ಕುರ್ಮುಗ ಕಸಿಯಾರು ಬಸ್ತಕಾಯಿ ನುಸೀದಾ ಬಸ್ತನ್ನೆರೆ ದೆಕೊಳುವೆರಿ ಕಂದಕ್ಕ ಮಿಯಮಲು ಎ ಅಳಾಯಂ ಎ ಫಾಯಿತುವೆಗೆನ್ ದಣಿ ಕೊಂಫದ ಶರಫೆರಿ ಮಕಾಮೆಂ ಆದ ಏ ಫಾಫತ ಫೊಹಿವಿಗೆನ್ ದಿಯೋ ಬಂದುವೆಗೆನ್ ದಿಯೆ ದರಜತಂ ದರಜತಕಂ ಇತುರಂ ಉಫುಲಿಗೆನ್ ದಿಯೋ ಅಳಾಯಂ ಬಂದುಮುಗೆ ಬಂದುವೆಗೆನ್ ದಿಯೆ ಉಮಾಯಿಕು ಹದೀಸೊಂ ಬಯಾಂಬೆಗೆ ಮಿವಣಿ ಇಲುಮೆರಿಂಗೆ ಮಿ ಬಸ್ಫುಳಂ ಬಸ್ ಬಯಾಂಬೆಗೆ ಮಿದಣಿ ಮುಸೀಬಾತ ಏಕು ಕೆತ್ತರಿ ಕಮೆನ್ ನೆಕ್ಕೆದುಗ ಮುಸೀಬಾತ ಏಕು ಕೆತ್ತರಿ ಕಮೆನ್ ನೆಂಗಿದುಗ ಎ ಮುಸೀಬಾ ಕುರಿಮತಿವೆ ಸಬುರ್ ಕುರ್ಮೆ ನೆಗ್ಬೆ ನೆತಿಜ ಕಮ್ಗ ವಾಣಮ ನುವತ ಏನ ಎ ಮುಸೀಬಾತಾಯ್ ಬದ್ದಲುವುಮು ನುರುಹೆಂತಿರಿ ಕಮಾಯಿ ದೆಕೊಳುವೆರಿ ಕಂ ದೆಕ್ಕಿಜ್ಜೆ ಎಹಿದು ಎಮಿಹ ವಣಿ ಜಜಾ ಎನ್ನೆ ಕಫಾರ ಎನ್ನೆ ಫಾಯ್ದಾ ಎನ್ನುವ ಗೊತ್ತುಗೆ ಕಂದು ಕೊಲ್ಲಾಫೆ ಬುಮಾಯಕೀಗ ಮೀನು ಖುತಾಯಿ ಬಯಾಂ ಬೆಗೆಂದನಿ ಇನ್ನಮ ತಕ್ಫೀರ್ ಯಕೂನು ಮಾ ಸಬುರ್ ಎ ಮುಸೀಬಾತ ಏಕು ಏನಾಗೆ ಫಾಫ ಫೊಹವಿಗೆಂದಣಿ ದರಜತಂ ಉಫುಲಿಗೆಂದಣಿ ಮಾ ಸಬುರ್ ಎ ಮುಸೀಬಾತ ಏಕು ಕೆತ್ತರಿಕಂಗೆ ನೋಮು ಕೆತ್ತರಿಕಂಗೆ ನೋಮು ದೆಂಗೊತಿ ಕೆತ್ತರಿ ಉಮೆಣ್ಣೆತಿ ಸಬ್ರ ಕುರುಮೆಣ್ಣೆ ಮುಸೀಬಾತ ಬದ್ದಲಿವೆ ನುರುಹುಮಾಯಿ ದೆಕೊಳುವೆರಿಕಮಾಯಿ ಅದಿ ಏಕಂತತ್ತಂ ಏನಗೆ ಕಿಬ ಫಾಳುವೆಗೆಂದಿಯೇ ಮಿಹಾಲತುಗ ಏನ ಎ ವಣಿ ಫಾಫ ಉಫುಲಾಣ ಫರಾತೆಗೆ ಗೊತುಗೆ ನೌದು ಬಿಲ್ಲಾ ಏನ ಎವಣಿ ಫಾಫ ಉಫುಲಾಣ ಫರಾತೆಗೆ ಗೊತುಗೆ ವಿಷ್ಣಾಲ ದತಿಹಾಲತ ದಿಮಾವಿ ದುಣಿಯ ಮತೀಗ ವೇ ಅಳಾಫಿ ದುಣಿಯ ಮತೀಗ ಹಿದ್ದತಿ ವೆಜ್ಜೆ ದುಣಿಯ ಮತೀಗ ಬುರ ಉಫುಲಾಫಿ ಆಖಿರತುಗದಿ ಫಾಫೆ ಸುಫುಲು ಮೊಗೆ ಮಿ ಮೋಮಿನ ಅಳಕು ಏನಾಗಿ ಅಮಲ್ ಹುಣ್ಣಾಣ ಗೊಯಿಂಗ್ ಹೆಜ್ಜೆ. ಮೋಮಿನ್ ಅಳಗೆ ಅಮಲ್ ಹುಣ್ಣಾಣ ಗೊಯಿಂಗ್ ಹೆಜ್ಜೆ. ಅಲ್ಲಾಹ್ ಜಲ್ಲ ವಾಲಾಗೆ ಗದರ್ ಎ ಕಲಾಂಗೆ ನಿಯಾ ಎ ನಿಯಾ ಕಿ ಹಿತಿ ನಿಯಾ ಎಂಗ್ ಏನಿಯ ಎ ನಿಯಾ ವೆಗೆನ್ ದಿಯ ಏನಾಯ ದತಿವೆ ಪುರ ಬಡು ನಿಯಾಯಕ ಯ ಕೆತ್ತರಿ ಕಮ ಏಕೀಗ ಬದ್ದಲ ನೊಕೊಫಿ ಕಮ್ಗ ವಾಣಮ ನುವತ ದೆಕೊಳವೇರಿ ಕಂದ ಅಕ್ಕಾಫಿ ಕಮ್ಗ ಏ ನಫ್ರತಾಯಿ ಬದು ಬಸ್ತ ನೆರಫಿ ಕಮ್ಗ ವಾಣಮ ಎವ್ವೆಸ್ ಮಂಫಾಯಿ ಸವಾಬೆಂ ಅಜ್ರೆ ಲಿಬಿ ನುದಿಯ ತಾಗ ಉಫುಲೆನ್ ಜಹುಣಿ ಏಗೆ ಫಾಫ ಏಗೆ ಫಾಫ ಬುಮಾಯಿಕು ಮುಸೀಬಾತ ಏಕು ಬದ್ದಲು ಕುರು ಅತಿ ಸಬುರ್ ಸಬ್ರಾಯ್ ಬದ್ದಲು ಕೊಫಿ ಕಮ್ ಗವಾಣಂ ಅತಿ ತಕ್ಫೀರ್ ಲಿ ಸಯ್ಯಾತ್ ಅಳಾಗೆ ಕುಫ್ಫಾ ಫತಕಂ ಐ ಕಫ್ಫಾರ ಗೊತ್ತುಗ ಏಯಾ ಏಕು ಏನಾಗೆ ದರ್ಜೆ ಇತರು ಮುಗೆ ಅಶಾರವನ ನುಕ್ತ ಏಯ್ ಇನ್ಸಾನ ಏನ ಕುರಿಯನ್ ನೆರೆ ಏನ ಕುರಿಯನ್ ನೆರೆ ಹಿವ್ವರು ಅದಿ ಕೊಳದಾನ ಕಮಕಿ ಕೆತ್ತರಿ ಕಮ ಏಕೀಗ ಸಿಫೈ ಮಾಣೈಕಿ ಇನ್ಸಾನಕು ದುನಿಯ ಮತೀಗ ಏನ ಗದ ಹಿವ್ವರು ನೆರೆ ಏನಾಗೆ ಗದಕಂ ಫಾಳು ಕುರೆ ಹೆವಿಕಂ ಏನ ದಕ್ಕ ಫೈ ಮಿ ಸಿಫ ಏನಗೆ ಕಿಬ ಫಾಳುವೆಗೆನ್ ದಿವುಮುಗೆ ಸೌಬೆ ಕಮ್ಗ ವಣಿ ಇಲುಮುಗ ವಿದಾಳುವಣಿ ಸಬ್ರೆ ಕೆತ್ತರಿ ಕಮೇಯಿ ಎಬೆ ಹಿ ಕೆತ್ತರಿ ಕಮ್ಗಾವ ಅಳಾಯಕಿ ಏನಾಗೆ ನಫ್ಸು ಕುರಿಯ ನೆರೇನೆ ಏನಾಗೆ ಫರಾತು ಹಿವ್ವರು ಫಾಳು ಕುರಾಣೆ ಏನಾಗೆ ನಫ್ಸು ಶುಜಾ ಗದ ಹಿವ್ವರು ಫಾಳು ಕುರಾಣ ಹುಲಿವೆರಿಯೆ ಸೌಬಕಿ ಕೆತ್ತರಿ ಕಮ್ ಮತೀಗ ಏನಾಗ ನಫ್ಸು ತರಬಿಯತ್ ಕುರ್ಮು ಎಗೊತುಗ ನುಕುಣ್ಣಾನ್ ಎಗೊತುಗ ನುಕುಣ್ಣಾನ್ ಫಹೆ ಸಬುರ್ ದೂಕೊಲ್ಲಾಫಿ ಮೀಹ ಏಹಿಂದು ಏನ ಎಂಬುರಿಗನ್ನಣಿ ಬಿರುವೆರಿ ಕಮಾಯಿ ಫಿಡಿ ಕಮುಗೆ ತೆರೆಯ ಕೆತ್ತರಿ ಕಣ್ಣೆಂಗ್ ಹಿದೆಗ್ಗ ಏನ ಎಹಿದು ಎಬುರಿಯ ದಣಿ ಬಿರುವೆರಿ ಕಮುಗೆ ತೆರೆಯ ಫಿಡಿ ಕಮುಗೆ ತೆರೆಯ ಏಮ ಕಿತಂ ಮೀಹು ಎ ಮೀಹುಣ್ಣಾಯ್ ಮಾದಾಣೆಗ್ಗ ಅದು ಉಣ್ಣ ಬದ್ದಲು ಕುರಾಯಿರು ಮಿಸಾಲಕ ಹಂಗುರಾಮಗ ಮಾದಾನುಗ ಬದ್ದಲು ಕುರಾಯಿರು ಬಿರುಂ ಫಿಲಂದಣಿ ಕೀವ್ವೆಗೆ ಕೆತ್ತರಿ ಕಮುಗೆ ಮಿ ಸಿಫ ನೆತುಮುಗೆ ಸಬಬು ಏನ ಫಿಡಿ ಮೀಹೆ ಗೊತ್ತುಗ ವೆಗೆಂದಣಿ ಕೀವ್ವೆ ಕೆತ್ತರಿ ಕನ್ನೆ ತುಮುಗ ಸವಬು ಮಿ ಮೌದೂಗ ಅಲ್ ಇಮಾಮ್ ಶೇಹ್ ಇಸ್ಲಾಂ ಇಬ್ನು ತೈಮಿಯ್ಯ ರಹಿಮೊಲ್ಲ ವಿದಾಳುವಣಿ ವ ಮಿಲಾಕು ಶಜಾಅತಿ ಅಸಬ್ರ್ ಗದ ಹಿವ್ವರಾಯ್ ಕುಳದಾನ ಕಮ ಹೆವಿಕಂ ಮಿಕಂ ಮಿಲ್ಕು ವೆರಿಕಂ ಕುರ ಎಚ್ಚ ಕಮುಗಾವಣಿ ಕೆತ್ತರಿ ಕಮೇ ಗದ ಹಿವ್ವರಾಯ್ ಕುಳದಾನ ಕಮಾಯ್ ಹೆವಿ ಕಮಾಯ್ ಮಿಕಂ ಕಂ ಮಿಲ್ಕು ವೆರಿ ಕುರ ಎಚ್ಚಕಿ ಕೆತ್ತರಿ ಕಮೇ ಎ ಮಾಣಿಕಿ ಮಿಹುರಿಹಾ ಕಂದತ್ತಗೆ ಮಿಲ್ಕು ವೆರಿಕಂ ಗಾಮ ಕುರ ಸಿಫೈಕಿ ಕೆತ್ತರಿಕಂ ಕೆತ್ತರಿಕಂ ಹುರಜ್ಜ ಕಂ ಗವಾಣಮ ಎ ಸಿಫತ ಮಿಲ್ಕು ಕುರಾನ್ ಅಲ್ಲದಿ ಯತದಮ್ಮನು ಕೂವತುಲ್ ಕಲ್ಬಿ ವ ಸಬಾತು ಫಹೆ ಕೆತ್ತರಿಕಂ ಗಾಮ್ ವೆ ತರ್ಬಿಯತ್ ಕೊಂ ಎಗೊತುಗ ದೆ ಮಿಹುರಜ್ಜ ಕಂ ಗವಾಣಮ ಏಗೆ ತೆರೆ ನುಕುಣ್ಣಾಣೆ ಕೂವತುಲ್ ಕಲ್ಬ್ ವರಂ ಹಿವ್ವರುಗದ ಹಿತಕಾಯ್ ವ ಸಬಾತು ಅದಿ ಸಾಬಿತು ಕಮ್ಮತೀಗ ದೆಮಿ ಹುಣ್ಣಾಣೆ ಫರಾತೆ ಗೊತ್ತುಗ ವಾಣೆ ಏನಾಗೆ ಹಿತಕಿ ಗದಫದ ಹಿತೆ ಎ ಬಹಿ ಏನಾಗೆ ಹಿತಕಿ ಸಾಬಿತು ಕಮ್ಮತೀಗ ಗ್ಯಾಂಬ ಹುಣ್ಣಾಣೆ ಹಿತೆ ಏಯ್ ಫಿಡಿಯನ್ನು ಅದಿ ಏಯ್ ಫುರಗಸ್ತಿ ದಾಣಮಿಹನ್ನು ಅದಿ ಏಯ್ ಬಿರುವೆರಿ ಕಮ್ಮಗೆ ತೆರೆಯ ದಾಣಮಿಹನ್ನು ಎ ಫದ ಗೊತ್ತುಗೆ ಏನೆನ್ನುವಾಣೆ ಉಮಾ ಏಕೀಗ ಮಿತನುಗ ಭಯಾಂ ಬೆಗೆ ಮಿವಣಿ ಕೆತ್ತರಿ ಕಮುಗೆ ಎ ಮೌದೋಗ ಎ ಸಿಫಾಗ ಮೀಹಕು ಏನಾಗೆ ನಫ್ಸು ತರ್ಬಿಯತುಕೋ ಗ್ಯಾಂಬೆಜ್ಜ ಕಮುಗ ವಾಣಮ ಏಗೆ ನುಕೊಂಡ ನತೀಜಾಯಕಿ ಹಿವ್ವರುಗದ ಮೀಹೆ ಗೊತುಗಾವು ಫಹುಲವಾಣೆ ಗೊತುಗಾವ್ಯಂ ಬತಲೆಂ ಹೀರೋಯ್ಗೆ ಗೊತುಗ ಒಮೆ ಸೋಬಕಿ ಕೆತ್ತರಿ ಕಮಕಿ ಏಗೆ ಏಗೆ ಹೂವತುಲ್ ಗಲ್ಬ್ ಹಿವ್ವರುಗದವೆ ಆದಿ ಸಬಾತು ಸಾಬಿತು ಕಂಗೆನುವ ಎಚ್ಚೆ ಮಿಗೊತು ಅಲ್ಲಾಹು ತಬಾರಕ ವತಾಲ ಬಸ್ವಹಿ ಕುರವಾಫಾವೇ ಇಫದ ಅಹುಲಿವೆರಿಂಗ ಸಿಫೈಕಿ ಕೊಬಾಕಂ ಇಬಹಿ ಮಿ ಹಿವ್ವರುಗ ಅಹುಲಿವೆರಿಂಗ ಅಲ್ಲಾಹ್ ಜಲ್ಲವಾಲ ಬಸ್ವೈ ಕುರವಿ ಕಾಲ ಅಲ್ಲದೀನ ಯದುನ್ನೂನ ಅನ್ನಹುಂ ಮುಲಾಕುಲ್ಲಾಹಿ ಹಮ ಕಶೋರು ಅಲ್ಲಾಹ ಬದ್ದಲು ವಾಣೆ ಕಂ ಯಗೀನ್ ಕುರಾಮೀಹು ಈ ಕೆತ್ತರಿ ಕಮ್ಗವ ಆಮೀಹು ಬುಣೆ ಕಂ ಮಿನ್ ಫಿಯತಿನ್ ಕಲೀಲತಿನ್ ಗಲಬತ್ ಫಿಯತನ್ ಕಥೀರತನ್ ಬೀದಿನಿಲ್ಲಾಯ್ ಅಲ್ಲಾಹುಗೆ ಇಜನ ಫುಳ ಏಕು ಖಿತಂ ಮದು ಜಮಾತುಗೆ ಮೀಹು ಗಿನ ಜಮಾತುಗೆ ಮಚ್ಚ ಗದವೆಗೆಂ ಫಾವಿ ಹೆಯ್ಯೆ ಅಲ್ಲಾಹು ಒಡಿಗೆಂಬಣಿ ಕೆತ್ತರಿ ನಾಯ್ಕುಗೆ ಎಂ ಎಬಾಮಿಹು كترين قطو غابي كترين قطو غابي إهدو إخلان عز وجل إبامون ثابت كوربي إبامون هنگ هتاك غدكان دبي بيروير كما يكي ما دانون فيلان دي يكي نو إهنا سيك بدلوغ ثابت كم متيغ إبامون دمتي بي دمتي ما يكي فهولوانون قطو غابي مي جينا إتب باغدو تاكي جمعشان مدو ميستكم واني كاميا باي نصر هودافا كم من فئة قليلة غلبت فئة كثيرة بإذن الله والله مع الصابرين الله جي إذن فلا إكو كتم مدو جماعته جي ميهم جينا جماعته جي ماتشا قدوة جي فاوه جي الله ودي جي بني كترين إكو جي بسنالا آياتو جي كتم مدو جماعته جي هولي وري جينا باغدو تكي جي ماتشا بني نصر آي كاميا بهودا غدكم هودا في الله جل وعلا إميهم جي صفة كمو جي وهي كربي كون صفة والله مع الصابرين الله وديكم بني كتري نايكو جاي وما يكيغا كتري كمكي اي اهر منغ نفسوغا ترين قروان اهر من حاصلكم تربيت قران اخلاق ريوتي صفين تدوري كم واغوتا امانه تري كم واغوتا تربيت قرا صفين اي مي صفاغا تربيت وان بجه ايگه مهم مكان بيان بيگه ميواني نواروان نكتا اي ಉಫಾವೆರಿ ನುವತ ಹಿಂಹಮ ಜಹುಮುಗೆ ನುವತ ನಿಯುಮತುಗ ಅದಿ ಯಾ ಎಕೀಗ ಹಿತಾಮವೆರಿ ಕಮಾಯ್ ದತಿ ಹಾಲತುಗೆ ನಿಯುಮತುಗಾವೆಸ್ ಸಬ್ರು ಕಂಡೇಳಿ ಫಾ ವಾಕ ಮಿ ದಿಹಾಲತುಗವೆಸ್ ಸಬುರ್ ಕಂಡೇಳಿ ಫಾ ವಾಕ ಸಬುರ್ ದೂಕುರವೇ ಕಣ್ಣೆಂಗ್ ಹಯಾತುಗೆ ಎಬ್ಬೆಸ್ ದಡಿವಳೆಗ್ಗೆ ಎಬ್ಬೆಸ್ ಮಾದಾಣೆಗ್ಗೆ ಇಹಾವೆಸ್ ಹಾಜೆ ಜಹಿಫಾವೇ ಅಳಾಯಂ ಸಬುರ್ ನಿಯುಮತು ನಿಯಮತುಗಾ ನಿಯಮತುಗಾ ಕಿಹಿನೆಂ ಹೆಜೆ ವಣ್ ಅಲ್ಲಾಹ್ ಜಲ್ಲವಾಲಾಗೆ ಅಳ ದೊರ್ರ ದತಿ ಹಾಲತಾಯಿ ಉದಗೂ ಹಾಲೈ ನಿಯಮತೆ ಗೊತ್ತುಗಾ ವಣಿ ಕಿಹಿನಕು ದತಿ ಹಾಲೈ ಬಲಿ ಹಾಲತುಗ ತದ್ಮಡು ಕಮ ವೇಣುಗ ನಿಯಮತೆ ಗೊತ್ತುಗಾ ವಣಿ ಕಿಹಿನೆ ಆದೆ ಐ ಎದಡಿ ಒಳಗ ಸಬ್ರುಗ ಸಿಫಾಗ ದೆಮಿಹುರ್ಮು ಎಗೊತು ಶಕ್ಯಬ್ಬೆ ಸೊಕ್ಕಮೆಣ್ಣು ಐ ವರ ಫಾಳು ಕಂ ಬೋಡು ಗೊಯ್ ಕಮೆ ಕಮೆಂಗೆ ಸಬರು ಅಣ್ಣ ಜೆಹೇನ ಕಂ ದತಿ ಉದಗು ಹಾಲುಗೆ ದತಿ ಕಮ ಉದಗುಲ ವೇಣುಗ ಹಾಲುಗ ಸಬರು ಕೆತ್ತರಿ ಕಂ ಅಣ್ಣ ಜೆಹೇನ ಕಂ ಎಬ್ಬಸ್ ಮೇಕ ಯಾ ದೆಬಹೆನ್ ವಾಣ್ ಎಹೆನಸ್ ಸರ್ರ ಏನಾಯಾಯ್ ಕುರಿಮತಿ ವೆಫಾ ಮಿವಣಿ ತಣವಸ್ತಿಯಾಗಿ ಕಂ ಉಫಾವೆರಿ ಕಮ ಹಿಂಗಮ ಜೋಹಮುಗ ಹಾಲತ್ ಉಫಾವೆರಿ ಕಮ ಹಿಂಗಮ ಜೋಹಮ ತಣವಸ್ತಿಯಾಗಿ ಹಾಲತುಗ ಮಿಹಾಲತುಗ ಕಿಹಿನೆಂ ಹೆ ಕೆತ್ತರಿ ವಣೆ ಕೆತ್ತರಿ ವಣಿ ಕಿಹಿನೆಂ ಹೆಯ್ಯೆ ತಣವಸ್ಕಮಾಯ್ ತಿಯಾಗಿ ಹಾಲತುಗ ಕೆತ್ತರಿ ಕಮಂ ಹಾಜೆ ಜಹಿಫಾ ವಣಿ ಕಿಹಿನಕೋ ಕಿಹಿನಕೋ ಎಗೊತುಂ ಅಲ್ಲಾಹು ಜಲ್ಲ ವಾಲ ವಣಿ ಮಿ ದಿಹಾಲತುಗಾವೆಸ್ ಸಬ್ರುಂ ಎ ಕಲಾಂಗೆ ಕುತ್ತಂಬು ಮಂ ಅಮೃಫುಳು ಕುರವ್ವಾಫೆ ತಿಯಾಗಿ ತನವಸ್ ಹಾಲುಗವೆಸ್ ಕೆತ್ತರಿವೆ ಅಲ್ಲಾಹ ಕುತ್ತಂಬು ಮಂ ಅಮೃ ಕುರವ್ವಾಫೆ ದತಿ ಕಮಾಯ್ ಉದಗುಲಾಯ್ ವೇಣುಗೆ ಹಾಲತುಗ ಕೆತ್ತರಿ ಕಮಾಯಕು ಅಲ್ಲಾಹ ಜಲ್ಲ ವಾಲಾಯ ಕುತ್ತಮ ವಣಿ ಅಮ್ರು ಕುರವ್ವಾಫೆ ಬುಮಾಯಕೀಗ ಇಲಿಂ ಗಹುಲರ್ ವಿದಾಳ ಫವಣಿ ತಾಬ್ಬುದು ಫಿ ಹಾಲಿ ನ್ಯಾಮ ನಿಯಮತುಗ ಹಾಲುತುಗ ವಿಸ್ವೆ ಅಲ್ಲಾಹಂ ಅಳುವೆತಿವೋ ತಾಬ್ಬುದು ಫಿ ಹಾಲಿಲ್ ಬಲಾಯಿ ಬಲಾವೆರಿ ಕಮಾಯಿ ದತಿ ಉದಗು ಹಾಲುಗ ವಿಸ್ ಅಲ್ಲಾಹ ಜಲ್ಲ ವಾಲಾಯ ಕುತ್ತಂಬುಂ ನುವತ ಅಳುವೆತಿವುಂ ವೇ ದೇಹಾಲತುಗ ಅಳಿವೆತಿವುಂ ವೇ ಬುಮಾಯಕೀಗ ವರ ಮಶೂರ್ ಬಸ್ಫುಳೆ ಉಮ್ಮತ್ಗೆ ಸಲಫು ಸಾಲಿಹನ್ ದೂಕುರ ಬಾಪಾವೆ ಉಪ್ತುಲೀನಾ ಬಿದ್ದರ್ರಾಯಿ ಅಲ್ಲಾಹು ಜಲ್ಲ ವಾಲ ತಿಮಮ್ಮೆಂ ಇಮ್ತಿಹಾನು ಕುರೆವ್ಯೇ ದತಿ ಬಲಿ ಮಡು ಕಮಾಯ್ ಉದಗುಲಾಯ್ ವೇಣು ಕುರಿಮತ್ ಕುರವ್ವಾಗೆ ಫಸಬರ್ನ ಏದ ಹರ್ಮೆ ಕೆತ್ತರಿ ವೀಮೆ ಏದ ಹರ್ಮೆ ಕೆತ್ತರಿ ವೀಮೆ ವಬ್ತುಲೀನಾ ಬಿಸ್ಸರ್ರಾಯಿ ಅಲ್ಲಾಹು ಸುಬಹಾನು ವತಾಲ ತಿಮಮ್ಮೆಂ ಇಮ್ತಿಹಾನು ಕುರೆವ್ಯೇ ತಣವಸ್ ಕಮಾಯ್ ತಿಯಾಗಿ ಕಮಾಯ್ ಉಫಲಾಯ್ ಹಿಂಗಮ ಜಿಹೇ ದಡಿವಳಾಗೆ ಫಲಂ ನಸ್ಬೀರ್ ಅಹರ್ಮೆನ್ನ ಕೆತೆನ್ನು ಕುರವುಣೆ ಅಹರ್ಮೆನ್ನ ಕೆತೆನ್ನು ಕುರವುಣೆ ಎಮ್ಮೆಹ ದರಿವರುಣೆ ಮೀಗೆ ರಿವೆತಿ ಮಿಸಾಲೆಂ ಅಹರ್ಮೆಗೆ ಮಾಯ್ ಸಹಾಬಿ ಬೇಕಲು ವಿದಾಳು ಫಾವಾಗ ಬಲಾಲಮ ಅಹರ್ಮೆಂಗ್ ಎ ಭಯಕ ತಬಾವುಮ ವಾಜು ಬೆಫಾವಾ ಉಮ್ಮತುಗೆ ಹಕೀಕಿ ಅಹುಲುಸುನ್ನವ ಜಮಾಯಿಂಗಿ ಉಮ್ಮತ್ತುಗೆ ಸಲಫು ಉಮ್ಮತ್ತುಗೆ ಅಹುಲುಸುನ್ನವ ಜಮಾತುಗೆ ಅಸಾಸೆ ಸಹಾಬಿ ಬೇಕಲು misale fi dawatuge asasa aslaki yei sahabi bekalo suwargi bannana kamuge ufaveri khabar libada gennebi sahabi bekalunge teregawa eb bekalaki Abdurrahman bin Auf. Abdurrahman ibn Auf radiyallahu anhu wa arda sahabi bidalubi ubtulina ma rasulillahi sallallahu alayhi wa sallam biddarra'i fa sabarna Rasul sallallahu alayhi wa sallam ge arihuga aharmen demitibe Allah aharmen imtihan kurevye dati kamai udagulai bali madu kamai fagir kamge ubtulina ma rasulillahi sallallahu alayhi wa sallam biddarra'i aharmen Rasulullah sallallahu alayhi wa sallam ge arihuga waniko Allah subhanahu wa ta'ala aharmen imtihan kurevye dati kamai fagir dati halat kurimat kurabage fa sabarna ehdu aharmen ketteri bibe dati halatu ketteri wada gannawa hadis miriwayatu gabe sahabi vidalubi summa ubtilina ba'dahu bisarrai yafahu ibahi rasul sallallahu alaihi wasallam duni du kurma fahuga allah jalla wala timammen imtihan kurevye bisarrai tiyagi kamai tanwaskan kurimat kurabage ಫಲಂ ನಸ್ಬಿರ್ ಅಹರ್ಮೆಣ್ಣ ಕೆತೆನ್ನು ಕುರವುಣೆ ಅಹರ್ಮೆಣ್ಣ ಕೆತೆನ್ನು ಕುರವುಣೆ ಬುಮಾ ಏಕು ದುಣಿಯ ಮತೀಗ ತಿಯಾಗಿ ಕಂ ತಣವಸ್ಕಂ ಐಮ್ಮಚ್ಚಂ ಮುದಾ ವೆರಿಕನ್ ದೆಬ್ಬುಮು ಕಿತಂ ಮೀಹುಂಗೆ ಹಾಲತು ವಾಣಿ ಎ ಕಲಾಂಗೆ ನುರುಸ್ತವಾಗೊತ್ತುಗೆ ಹೆಯ್ಯೆ ಅಸ್ಹಾಬು ಬೇಕಲು ರದಿಯಲ್ಲಾಹು ಅನ್ಹುಮ್ಮ ಏಯ್ ಬುರಕಮೆ ಗೊತ್ತುಗಾವಿ ಕೆತ್ತೆರಿವುಮ ಬುರಕಮೆ ಗೊತ್ತುಗಾವಿ ಕೆತ್ತೆರಿವುಮ ಏನಸ್ ದತಿ ಕಮಾಯಿ ಫಗೀರು ಕಮಾಯಿ ದತಿ ದಂಡಿವಳುಗ ಹಾಲತು ಬದ್ದಲು ವಿಹಿರು ಸಾಹಬಿ ವಿದಾಳುವಿ ಫಸಬರ್ನ ಆರ್ಮೆ ಕೆತ್ತರಿ ವಿಮುಯೆ ಏನೆ ಕಮಕು ರಸೂ ಸಲ್ಲಾಹ ಅಲೈ ವಸಲಂ ದುನಿ ದೂ ಕುರ್ಮಫಹು ಎ ಕಲಾಂಗೆ ಅಜ್ಜ ವಜಲ್ಲ ತಿಮಂ ಬೇಕಲುಣ್ಣ ಕುರಿಮತಿ ಕುರೆವ್ಯೆ ತಣವಸ್ ಕಮಾಯಿ ತಿಯಾಗಿ ಕಂ ಫಲಂ ನಸ್ಬಿರ್ ಆರ್ಮೆನ್ನ ಕೆತೆನ್ನು ಕುರವುಣೆ ಎ ಕಮಕು ಮಿ ದುನಿಯಗೆ ಹಯಾತಕಿ ಕೊಮ್ಮೆ ಮೀಹಕು ಬೇಣುವಣಿ ತಿಯಾಗಿ ಕಂ ಕೊಮ್ಮೆ ಮೀಹಕು ಬೇಣುವಣಿ ತನವಸ್ ಕಂ ಕೊಮ್ಮೆ ಬೇಹಕು ಬೇಣುಂ ವಣಿ ಮುಸ್ಸದಿಕ ಕೊಮ್ಮೆ ಮೀಹಕು ಬೇಣುಂ ವಣಿ ಮಿಗೊತ ಕೊರಿಯಾರಾದಂ ಎ ಅಸ್ಹಾಬ್ ಬೇಕಲು ವಿದಾಳಿವಿ ಎ ಹಾಲತಾಯ್ ತಿಮಣ್ಣ ಮೆಣ್ಣ ಬದ್ದಲಿವೆ ಕೆತೆನ್ ನುಕುರವುಣೆ ಕೆತೆನ್ ನುಕುರವುಣೆ ಏಕಮಕು ಉಮ್ಮತ್ತು ಗಹಲು ವೆರಿ ಎಮ್ಮೆ ಏಕ ಕೊಣಕಕ ವಾದವೆರಿ ಮಿವಣಿ ಮಿ ಕೆತ್ತರಿ ಉಮಂಗ್ ಅಸ್ಹಾಬ್ ಬೇಕುಣ್ಣ ಬುರ ಬಡಾಗೆನ್ನವಿ ಮಾದಾಣ ದ್ಯೂಮ ಹಸ್ಬುನಲ್ಲಾಹು ವನಿಮಲ್ ವಕೀಲ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹದೀಸುಲ್ ಕುರೆವ್ವಿ ان الله اذا احب قوما ابتلاهم هم كشورون الله جل وعلا بايكو ديك لوب ودا غنوا في كم غوانم ابتلاهم ابا مي هننا امتحان كرمت كربي فمن صبر فله الصبر فاي كتري بي اهل وريا اين كتري مغ صوبون ايغ ثوابا اجرا درم بي ومن جزع فهي نورهماي نكول دنتري كان دكا في ميهايان ಏನಾಯ ಎ ನುರುಹುಮಾಯ ನುಕುಳು ದಿಂತಿರ್ಕಮು ದೆಕ್ಕುಮುಗೆ ಎ ಫಾಫಯಾಯ್ ಏಗೆ ಇಸ್ಮು ವಾಣಿತೆ ಏಗೆ ಫಾಫಯಾಯ್ಗೆ ಇಸ್ಮು ವಾಣಿತೆ ಸಹಾಬಿ ಅಬ್ದುರ್ರಹಮಾನ್ ಇಬುನ್ ಔಫ್ ವಿದಾಳೆ ಫಮಿವಾ ಬಸ್ಫುಳು ವಿದಾಳೆ ಫಮಿವಾ ಬಸ್ಫುಳು ಆದ್ರೆ ಮಿತನುಗ ಅಬ್ದುರ್ರಹಮಾನ್ ಬಿನ್ ಔಫ್ ರಜಿಯಲ್ಲಾಹನ್ ವಿದಾಳೆ ಫಮಿವಣಿ ಅಲ್ಲಾಹು ತಾಲಾ ತಿಮ್ಮೆ ಇಮ್ತಿಹಾನ್ ಕುರವ್ಯೇ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅರಿಹುಗಾ ವಣಿಕೊ ದತಿ ಕುರ್ಮತ್ ಕುರವ್ವಾಗೆ ಎ ಬಹಿ ಫಗೀರ್ ಕಂ ಈ ಬೇಕಲೆಂಗೆ ಅಪ್ಪುಳುಗ ತಣವಸ್ಕಮೆನ್ನುವೆ ಫಗೀರು ಕಂ ವಲ್ ಹೌಫ್ ಮುಷರಿಕುಂಗೆ ಮತಿ ಬಿರುವೆತಿ ಕಂ ಬಿರುವೆರಿ ಕಂ ವ ಶಿದ್ದತಿಲ್ ಹಾಲ್ ಎ ದುವಸ್ತಕಾಯಿ ಎ ವಗುತ್ತಹುಗ ಕುರಿಮತಿ ವಡಾಗೆನ್ನೆ ವಿದ್ದತಿ ಹಾಲು ಕೊಳು ಸಹಬಿ ವಿದಾಳು ವಿಫ ಸಬರ್ನ ಅಹರ್ಮೆ ಕೆತ್ತರಿ ವಿಮುಯೆ ಕೆತ್ತರಿ ವಿಮುಯೆ ಎ ಫಹುಗ ಉಪ್ತುಲೀನ ರಸೂ ಸಲ್ಲಾಹ ಅಲೈ ವಸಲಂ ದುನಿಯ ಕುರ್ಮ ಫಹುಗ ಅಲ್ಲಾಹ್ ಜಲ್ಲ ವಾಲ ತಿಮ್ಮೆಣ್ಣ ಇಮ್ತಿಹಾನ್ ಕುರೆವ್ಯೆ ಬಿಸರ್ರಾಯಿ ದುನಿಯೆಗೆ ತನವಸ್ಕಂ ರಿಜುಗುಗೆ ತನವಸ್ಕಂ ತಿಯಾಗಿ ಕನ್ ದೆಕ್ಕೆವಿಯೇ ಫಲಂ ನಸ್ಬಿರ್ ತಿಮ್ಮೆಣ್ಣ ಕೆತೆನ್ನು ಕುರವುಣೆ ತಿಮ್ಮೆಣ್ಣ ಕೆತೆನ್ನು ಕುರವುಣೆ ಎಬಹಿ ಎಮ್ಮೆ ಎದೆವಿಗೆಂಬಾ ಗೊತುಗ ಎ ತಕೆತಿ ಎಬಹಿ ಎ ತನವಸ್ಕಂ ಎ ತಿಯಾಗಿ ಕನ್ ತಸರ್ರಫೆನ್ನು ಕುರವುಣೆ ಮೀ ಶುಕುರು ಅದಾ ಕುರವೇನ ಗೊತುಗ ನುವಿಯೇ ಎಮ್ಮೆ ಎದೆವಿಗೆ ಬಾಗೋತುಗ ಎ ಶುಕುರ್ ಅದಾ ಕುರಬೇನ ಗೊತ್ತುಗ ನುವಿಯೆ ವಿಸ್ನಾಲ ಮೀ ಏಮ್ ಬೇಕಲೆ ಮತಿವೆರಿ ಕಮಾಯ್ ಮಾಯ್ ಕಮಾಯ್ ಶರಫೆರಿ ಕಮುಗ ದೇವಣೆ ನುವಾ ಬೇಕಲು এই বেকালেগে আমিল্লা নাফসা কুসং এই তোরা বড়া গে নেবি গই মি বেশ মা তেরি মঞ্জিলাং এ গে তোরা কুসক ইতরা বড়া গে নেবি গই নফসুগে বালিকা শিখামা ইতরা বড়া গে নেবি গই গুমায় কি গা নিয়মতুগা এবে শুকুর হরি বুম্বেস নিয়মতুগা এবে শুকুর হরি বুম্বেস এই কিহিনে এই ই নিয়মাং ইস্তেমাল করুন আল্লাহ কিয়মাং গা তুমা ওয়াল বুদানিল মাসিয়া এই নিয়মাং ফাফায়া উর্দন তাহুগে ইস্তেমাল করুমাং এনা দুর্ব ফাফায়াই নুবা আমার তাহুগে তেরিয়া বেদিউমাং এনা ইয়া দুর্বে হুরুং এ নিয়মাং এনা ইস্তেমাল করুন আল্লাহ জাল্লা ওয়ালা ইয়া কুত্তাম বুমা গুমায় কিগা মি কমফাদ বড় বেগেম বা ফিলাবলে কমফাদ বড় বেগেম বা ফিলাবলং হেয়ে মি আদ দুনিয়া মাতিগা মিস্তাক মিবাণী একু একিগা মি তিয়াগে কামা ওয়াদ কুরা বাইগে গতুগে তানুমাস কামা ওয়াদ কুরা বাইগে গতুগে তাহা বিবেকানু বিদাড়ি তিমম মেন্না একান্তত্ত কুরিমাতিবে কেত্তেরিয় নুকুরবুনে এদবিগেম বা গতুগে হেদে নুকুরবুনে বুমায় কিগা মি নুক্তাগ বয়ান কুরা নিয়মতুগে হালতুগাবে সব্রুবাণী হাজে জহিফা হেম্বুম নিয়মতুগে হালতুগাবে স্মিবাণী সব্রং হাজে জহিফা মি সব্রকি কোং কামেগা মি সব্রকি কোম্মে কামেগা নিয়মতুগাবে কেত্তেরিবুম্বাণী হাজে জহিফা এই নিয়মেত্তং হেদ কুর্মগা শুকুরেরিবুম নিয়মেত্তং হেদ কুর্মগা শুকুরেরিবুম আদি মি সাবুর কুর্মাকি এই নিয়মত তিবাগে কিবাং ফিল্লা তিবাগে কিবাং ফিলাগেন গোসদান কামা এহেন এম মেহা কুফা ফতাকা উরুদুন তাকা দুর্বে হুরু এই কিহা বড় কেত্তেরি কামে এই নিয়মে তিবাগে কিবাং ফিলাগেন গোসদান তিবে এই নিয়মে তিবাগে মতিং হিপ্পবিগেন গোসদান তিবে ফাই কুফা ফতাকু নুবা আমার তখন নফসে দুর্কজ্ঞেন হুরু কুফা ফতাকা নুবা আমার তখন দুর্কজ্ঞেন হুরু এ কুফা ফতাকা আরা নুগানে নফস দুর্কজ্ঞেন হুরমা কেত্তেরি কাম হাজে নুজে হেয়ে কেত্তেরি কাম বাণী হাজে জহি ফে উমায় কিগা নিয়মতুগা হালুতুগা বেশ এ না বাণী সব্রু সব্রা একিগা কুরিমাতিলুম বাণী এগতুগা দেমি হুরমাং এ নাম্বি বাণী আমর উই ফে ইয়া একিগা হুন্নে দারিবারুন্নে দান্নান জেহে এবেশ আলুকামেগা গা ইমুয়ে নুহুরবেনে সাবুরে নেতিয়ে সাবুর নেতিয়ে নামাদে রোদে জাকাতে কোরওয়ানে জিকুর কুরমে মিং এবেশ আমলে নুকুরবেনে কেত্তেরি কামগা নুহুরে সুয়ালকি শুকুরুয়েরিবু মাকি এবহি আল্লাহ জাল্লা ওয়ালা শুকুরুর মাকি আলুকামে হইয়ে দেবস উমেন নেতি বুড়ানে আলুকামেকে এহেম এ আলুকামগা বেসবানি সাবুরং হাজে জেহিফা এই আলুকাম আদা নুকুরবে সবুর নেতিয়ে কেত্তেরি বুমেন নেতিয়ে আদে নুকুরবে মি মি নুকুতাগা বায়াং করি মিম্বার কিয়া বিহিবান নুকুতা সবুর কর্মগে সববুং ইয়ানি কেত্তেরি উমগে সববুং এগে জাজা দেবাণী এ আমালুগে জিনসুগে জাজা ইং কেত্তেরি উমাকি হেউ সালিহ আমালে এ আমালুগা গায়ম হুরমুন জাজা দেবাণী বেশ এ আমল কর্মং এ আমল কর্মং এ হাসলুবি কান্তত্ত হোগে হাম এজিনসুং হাম এজিনসুং জাজা দেবেনি তফসিল কর্মং আদি বড়ং এগিগেন দান এ গতং মিগে কুরিগাস বায়াম বেজে সবরুগে তারিফ সবরুগে তারিফ আকি কোবা হাবসুন নফস নফসু হিফাহাট্টালু নফসু হিফাহাট্টালু হাম এ গতং সব্র কি কেত্তেরি বুমা কি এগে সবাবু আড়ায়ং দিল কামেং হুণু কামে গেনুয়া কামেং এই সবাব কি এত কামকু এন মহরুম বেদে নফস এগতুগে হিফাহাট্টাং হুরমাট্টাকা গিন ফাহারু কেত্তেরি বুমুগে সবাবু নফসুগা উদগু কান্তত্তহগে তেরেগা গায়ম হুণ্ণন জেহে গিন ফাহারু কেত্তেরি বুমুগে সবাবু এনা বেরু ফুসুং এতর ফুসুং এ বজেহে ওয়ারব্বড দাতি হালে তেগে দেমি হুন্ডুমা দেমি হুলুমা বুমায়কি হিব্বাণী দাতি বেফা এনায়া বলাত কুরিমতিবে এ কেত্তেরিওয়ান জহম হিদ্দানি দাতি বেফ হিদ্বাণী ফিতিফা দাতি বেফা পুরেফা মেওয়ানি ফিতিফা ওয়ারগি নেমি হুং এগতগা বুনান ওয়ারব্বড ఈయన మీరు దతి హాలెత్తిగ్గే ఈయన మేని వరబ్బడ మాయుస్ మొళివెరి విఫై యా ఎక్కువ ఏగతెర కెత్తెరికం వదె ఎగొత్తుగా ఏన నప్సు హిఫహట్టాఫికముగా వాణమ ఏనాగే హివ్వణి దతివెఫ ఏనాగే మే వణి ఫితిఫ ఏన వణి వరబ్బెస్ హణి దాయరాగ్గే తెరయ వదె మీ కెత్తెరి ఉమం ఏగెన్ నుకున్న జిన్సకీయ నువత ఏగెన్ నుకున్న నతీజాయకీయ అల్లాహు జల్లవాలా ఏదు కెత్తెరీన జజా దెవ్వణి ఏగె జిన్సో రోద విరియా రోదే ముగ సోబం కరు హిక్కని అల్లాహ్ జల్లవాల ఏనాయ జజా దెబ్బని గియా మెద్దుగా కర్ను హిక్కా మి హెగ్గే గొతుగా కర్ను హిక్కా మి హెగ్గే గొతుగా బుమాయ కీగ సబ్ర జజా దెవెని ఏ అమలుగే జిన్సో సబరు కుర్ము ఏన కెత్తెరివము ఏన హిద్దతివే ఉళుముగే సోబబుం హిత్తణవ స్వాణి ఎమ్మె వరుగద గోచం ఏన దెవెని ఆదే స్వర్గే స్వర్గేగ తణవస్కమ దెవెని స్వర్గే కి ఏగ తనవస్కముగ సిఫ కొద్దేం భయాం కొద్దే నేగే వరుగ గోచంగై స్వర్గే కి కెత్తెర్రముగ సోపం ఏనాగే హిద్దతివి హిద్దతి కురువి హిద్దతి కురుము గియా మెద్దుహగ అల్లహైన దెబ్బి జజాయకి తణవస్వెగెంబి స్వర్గెం ఏన వన్నని ఏగ తణవస్కం కియా దే కన్వసెంగే ఇన్న ఫిల్ జన్నతి షజర స్వర్గేగావే గహే యసీరు రాకిబు ఫి దిల్లిహ ఫై సవారి మతిగా దతురు కురముందా మీహ ఏ గహుగే హియలుగా దతురు కురాణే మియత ఆం సతేక హర్ వందే మీ ఎమ్మె గహెగ్గె వాహక ఎమ్మె గహెగ్గె వాహక కొబా ఏనాగే గడువరు కొబాహే ఏనాగే గడువరు కొబాహే ఏనా లిపిగెన్ దాని స్వర్గేగే గోతి కొబాహ్ ఏమ సబురుగే జజా కముగావని స్వర్గే సబురు కురమం కెత్తెరియుము హి దతివని ఏ హి దతివుముగే బదులుగా గ్యా మెద్దుహోగే ఏనే ఎహి తణవస్వెగెందని మీ జజా దేవే గొతకీయ ఫై ఏ ఆయకీగ కెత్తెరి ముగ సోబం ఏగావే హుషూనాయ్ ఏగావే కురకికం ఏగావే బురకం ఫై ఏదు ఏనా లిబిగందని ఎమ్మె ఒమాన్ ఎగొతు స్వర్గేం ఏనా కెత్తెరు ముగ సోబం ఏనా లిబిగందని లీన్ హింహమ జోహమ ఆరాం యాగూతుగె సాలు తకే ఇస్తబ్రగుగె ఫేరాన్ తకే హరీరుం ఏనా వణి ఫేరాన్లు ముగే ఎమ్మె ఒమాన్ కమాయి ఎమ్మె ఫుర్హమ కముగే మాదాణం ఏన హుషేళిగెన్ దని పై సో సబ్రు కురుముగ సబబుం ఏనాగె నస్సువణి అరాముం ఎకే బాఫే దునియ మతీగ దతి హాలత ఉదగు హాల దిమావా అహులు వెరియ ఏన సబురు కురుముగ సబబుం వణి ఏనాగె నస్సువణి అరామా ఉఫలు మహురుం విఫయ్ మి గినఫారు కెత్తెరికం ఉన్న హాలత్ అరామా ఉఫలు ఏన వణి మహురుం విఫయ్ ఏగె జజా కముగా వణి అల్లాహు జల్లవాల ఏనాయ దెవ్వణి ఏగె జజా ఇన్ ఏన దునియ మతీగ ఏన వి అరామ్ నగాలి మిహగే గొతుగే అల్లాహ్ జల్లవాల అరాముగె గోచం ఏన లవన్ ఏ అరాముగు గోతిగే సిఫ కియా దేక బిస్నేగే కియా దేక బిస్నువేగే ఏనాగె నఫ్సు వణి అరామ హింగమ జోహం ఎకహరి వెఫ ఫై ఏహిందు ఏన స్వర్గే వెగెన్ దని రాహ అరామ హింహమ జోముగ తనగ్గె గొతుగే హింహమ జోము తనగ్గె గొతుగే దరివరునే మీ సబురుగె ముగాబిలకి మీ సబురుగె ముగాబిల్ బదలుగా దేవే ఇచ్చకీయే ఉమా ఎకు కిహిన మీ సబురు అహర్మ ఫాయితు కొల్లా అర్హర్మగే నఫ్సాయ్ కిహిన హే మీ సబుర్ అహర్మ ఫాయితు కొల్లాని అహర్మగే నఫ్సాయ్ ఉమా ఎకీగ సబుర్ మీ అళుకమకి ఏగె జిన్సుగె జజా ఇన్ అల్లాహ్ జల్లవాల కియామెద్దుగ జజా దెవ్వ అళుకమె గొతుగా దండం జెహే అదే యా ఏకీగ ఏకావిసోణ మసల ఏకావిసోణ మసలేకి మాహువ అషక్కు సబుర్ అల నుఫూస్ నఫ్సు తకం ఎమ్మె దతి కుర్వ ఎమ్మె బుర కుర్వ ఎమ్మె బొడం ఏగా ఏనాయ బురవాణే సబురు కుర్మకి కొబాతోయ్ మాహువ అషక్కు సబుర్ అల నుఫూస్ నఫ్సు తకం ఎమ్మె దతి కుర్వ కెక్కుర్మం ఎమ్మె దతి బారోళువ ఉదగు కుర్వ కెత్తెరి కమకి కొబాతోయ్ ఆది మినుకుతాయా ఎకీగ అదివెస్ ఇతరు నుక్తా తకాయికి ఇన్షాల్లా ఏగ తఫ్సీలుగా బద్దలు ఖురాని అన్నంగ కులాహుగా సుభానక అల్లాహుమ్ వబిహమ్దిక్ అష్హదు అల్లా ఇలాహ ఇల్లా అంత అస్తగ్ఫిరుక వాతూబు ఇలైక్ వసల్లల్లాహు వసల్లం అలా నబీజీనా ముహమ్మదీన్ వాలా ఆలిహి వసహ్బి అజ్మయిన్.